ದಾಳಿಂಬೆ ಹಣ್ಣಿನಲ್ಲಿ ಅಧಿಕ ಪ್ರಮಾಣದ ಪೌಷ್ಟಿಕಾಂಶಗಳನ್ನು ಹೊಂದಿದೆ. ಮುಖ್ಯವಾಗಿ ಹೇಳಬೇಕಂದ್ರೆ ಈ ಸರ್ಕಾರ ಪಿಷ್ಟಗಳಾಗಿರ್ಬೋದು, ನಾರಿನಂಶ ಆಗಿರ್ಬೋದು, ಅಥವಾ ಖನಿಜ ಪದಾರ್ಥಗಳ ಏನೈತಿವಲ್ಲ, ಕ್ಯಾಲ್ಸಿಯಂ, ಮ್ಯಾಗ್ನೀಸಿಯಂ, ಐರನ್ನು, ಇಂಥ ಆ ಖನಿಜ ಪದಾರ್ಥಗಳಿಂದ ಕೂಡಿದೆ. ಮತ್ತು ಈ ಹಣ್ಣು ಹೆಚ್ಚು ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಹೊಂದಿರುವುದರಿಂದ ಮಾನವನಲ್ಲಿ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ. ಮತ್ತು ಅದರ ಜೊತೆಗೆ ಈ ಹಣ್ಣಿನಲ್ಲಿ ಅಧಿಕ ಸಿ ಜೀವಸತ್ವ, ವಿಟಾಮಿನ್ ಸಿ ಅಂತ ಏನ್ ಹೇಳ್ತೀವಲ್ಲ, ಇದು ವಿಟಾಮಿನ್ ಸಿ ದಿಂದ ಕೂಡಿರ್ತಕ್ಕಂತ ಹಣ್ಣು. ಇದರಿಂದ ಜನಗಳಿಗೆ ಸಾಕಷ್ಟು ಒಂದು ಅನುಕೂಲ ಆಗುತ್ತೆ. ಈ ಹಣ್ಣನ್ನು ಸೇವಿಸುವುದರಿಂದ ಇದರಲ್ಲಿ ಇರ್ತಕ್ಕಂತ ಸಿಹಿ ಮತ್ತು ಹುಳಿಗಳ ಮಧುರತೆ ಎಲ್ಲರನ್ನು ಆಕರ್ಷಿಸುತ್ತದೆ. ವೈಜ್ಞಾನಿಕವಾಗಿ ಸಂಶೋಧನೆಗಳಿಂದ ತಿಳಿದುಬಂದ ವಿಷಯ ಅಂದ್ರೆ ದಾಳಿಂಬೆ ಹಣ್ಣಿನ ರಸ ಸೇವಿಸುವುದರಿಂದ ಮನುಷ್ಯನಲ್ಲಿ ಬರತಕ್ಕಂತ ಯಕೃತ್ ಸಂಬಂಧಿಸಿದ ರೋಗ ಆಗಿರ್ಬೋದು, ಅಥವಾ ಹೃದಯ ಮತ್ತು ಮೂತ್ರಪಿಂಡಕ್ಕೆ ಸಂಬಂಧಿಸಿದ ರೋಗಗಳಾಗಿರ್ಬೋದು, ಅಥವಾ ಮಧುಮೇಹ ರೋಗಗಳಾಗಿರ್ಬೋದು, ಈ ದಾಳಿಂಬೆ ಹಣ್ಣು ಸೇವಿಸುವುದರಿಂದ ಪರಿಣಾಮಕಾರಿಯಾಗಿ ಇವುಗಳನ್ನ ಹತೋಟಿ ಮಾಡಬಹುದಂತ ಸಾಕಷ್ಟು ಸಂಶೋಧನೆಯಿಂದ ತಿಳಿದು ಬಂದಿದೆ. ಆದ್ದರಿಂದ ರೈತ ಬಾಂಧವರು ದಾಳಿಂಬೆ ಕೃಷಿ ಮಾಡುವುದರ ಜೊತೆಗೆ ದಾಳಿಂಬೆ ಹಣ್ಣನ್ನು ಸೇವಿಸಿ ತಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಬಹುದು ಅಂತ ಹೇಳಬಹುದು ಸರ್. ಸರ್, ಯಥೇಚ್ಛವಾಗಿ ನಾವು ಈ ಭಾಗದಲ್ಲಿ ದಾಳಿಂಬೆಯನ್ನು ನೋಡ್ತೀವಿ ಸರ್. ಸಾಮಾನ್ಯವಾಗಿ ನಮ್ಮ ರೈತರು ಕೇಳುವಂತಹ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ದಾಳಿಂಬೆ ಗಿಡವು ಬಂಜರು ಭೂಮಿ ಅಥವಾ ನಿರುಪಯುಕ್ತ ಭೂಮಿಯಲ್ಲಿ ಬರ್ತದ ಅನ್ನೋದು, ಈ ಸಂಗತಿ ಸರಿ ಅಂತೀರ ತಪ್ಪಂತೀರ, ಇದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಸಾಮಾನ್ಯವಾಗಿ ಈ ಸಂಗತಿ ಸರಿ ಅಂತ ಹೇಳ್ಬೋದು. ಯಾಕಂದ್ರೆ ಬಂಜರು ಭೂಮಿ ಅಂದ್ರೆ ಅಲ್ಲಿ ಮೇಲ್ಮಣ್ಣು ಇಲ್ಲದೆ ಇರುವುದು, ಅಥವಾ ಕಡಿಮೆ ಫಲವತ್ತತೆಯಿಂದ ಕೂಡಿರ್ತದ, ಸವಳ ಜವಳಿಯಿಂದ ಕೂಡಿರ್ತದ. ಸೊ ಇಂಥ ಭೂಮಿಯಲ್ಲಿ ನಾವು ಯಾವುದೇ ಬೆಳೆಯನ್ನು ಬೆಳೆಯಲು ಸೂಕ್ತ ಇರುವುದಿಲ್ಲ. ಆದರೂ ಸಹ ಇಂಥ ಜಮೀನಿನಲ್ಲಿ ನಾವು ದಾಳಿಂಬೆ ಕೃಷಿಯನ್ನು ಮಾಡಬಹುದು. ಈ ಭೂಮಿಗಳಲ್ಲಿ ಸಾಗುವಾಡಿ ಮಾಡುವ ಪೂರ್ವದಲ್ಲಿ ನಾವು ಮಣ್ಣು ಪರೀಕ್ಷೆ ಮಾಡಬೇಕಾಗ್ತದೆ, ಅದರ ಆಧಾರದ ಮೇಲೆ ದಾಳಿಂಬೆ ಬೆಳೆಯನ್ನು ಬೆಳಿಬಹುದು. ಇಂಥ ಭೂಮಿಯಲ್ಲಿ ಬರುವ ಇಳುವರಿ ಕಡಿಮೆ ಇರ್ತದೆ ಎಂಬುದನ್ನು ನಾವು ಮೊದಲು ಚೆನ್ನಾಗಿ ಅರಿತುಕೊಳ್ಳಬೇಕು. ಮತ್ತು ಇಂಥ ಭೂಮಿಯಿಂದ ಹೆಚ್ಚಿನ ಇಳುವರಿಯನ್ನು ನಿರೀಕ್ಷೆ ಮಾಡಬಾರದು. ಆದರೂ ಸಹ ಇಂಥ ಭೂಮಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಿರುಪಯುಕ್ತ ಅಥವಾ ಉತ್ಪಾದನೆಗೆ ಯೋಗ್ಯ ಅಲ್ಲ ಅಂತ ತಿಳ್ಕೊಳ್ಬಾರದು. ಒಂದು ವೇಳೆ ಇಂಥ ಬಂಜರು ಭೂಮಿಯಲ್ಲಿ ಸಹ ನಾವು ಹೆಚ್ಚಿನ ಇಳುವರಿ ಪಡೆಯಬೇಕಾದಲ್ಲಿ ನಾವು ಸಮರ್ಥ ರೀತಿಯಲ್ಲಿ ನೀರು, ಗೊಬ್ಬರ, ಕೀಟ ಮತ್ತು ರೋಗಗಳ ನಿರ್ವಹಣೆ ಮಾಡುವುದರಿಂದ ಹೆಚ್ಚಿನ ಇಳುವರಿಯನ್ನು ನಿರೀಕ್ಷಿಸಬಹುದು ಅಂತ ಹೇಳಬಹುದು. ಸರ್, ನಾವು ಈಗ ಯಾವುದೇ ಒಂದು ಬೆಳೆಯನ್ನು ಬೆಳಿತೀವಿ ಅಂತಂದ್ರೆ ಬೇಸಾಯಕ್ಕೆ ಒಳ್ಳೆ ತಳಿ ಸೂಕ್ತ ಅಂತ ಹೇಳ್ತೀವಿ, ಈ ದಾಳಿಂಬೆ ಬೆಳೆ ಬೇಸಾಯಕ್ಕೆ ಯಾವ ತಳಿ ಸೂಕ್ತ ಅಂತ ಇರ್ತಾವೆ? ದಾಳಿಂಬೆಯಲ್ಲಿ ಸಾಕಷ್ಟು ತಳಿಗಳಿವೆ. ಇತ್ತಲಾಗಿ ವಿನೂತನವಾದಂತಹ ತಳಿಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ದಾಳಿಂಬೆ ತಳಿಗಳನ್ನು ಮಾರುಕಟ್ಟೆ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ನಾವು ಅದನ್ನ ಸಿಲೆಕ್ಷನ್ ಮಾಡಬೇಕಾಗ್ತದ. ಸೊ ಮುಖ್ಯವಾಗಿ ಹೇಳಬೇಕಂದ್ರ ಭಗವಾ ಅಥವಾ ಕೇಸರ ಅಂತ ಏನ್ ಕರಿತೀವಲ್ಲ, ಸೊ ಈ ಒಂದು ತಳಿ ಈ ನಮ್ಮ ಭಾಗಕ್ಕೆ ಅತಿ ಸೂಕ್ತ ಅಂತ ಹೇಳಬಹುದು. ಈ ತಳಿಯ ಹಣ್ಣುಗಳು ಮತ್ತು ಬಣ್ಣ, ರುಚಿ, ಆಕಾರ ಮತ್ತು ಉತ್ಪಾದನಾ ಸಾಮರ್ಥ್ಯ ಉಳಿದ ಎಲ್ಲ ತಳಿಗಳಿಗಿಂತ ಇದು ಉತ್ತಮವಾಗಿದೆ. ಆದ್ದರಿಂದ ಕೇಸರ್ ತಳಿ ಅಥವಾ ಭಗವಾತ್ ಏನ್ ಕರಿತೀವಲ್ಲ, ಸೊ ಈ ತಳಿಯನ್ನ ರೈತ ಬಾಂಧವರು ಬೆಳೆಯಬಹುದು. ಮತ್ತು ಅದರ ಜೊತೆಗೆ ಇನ್ನೂ ಅನೇಕ ತಳಿಗಳಿವೆ ದಾಳಿಂಬೆಯಲ್ಲಿ. ಅದರಲ್ಲಿ ಮುಖ್ಯವಾಗಿ ಜ್ಯೋತಿ ಆಗಿರ್ಬಹುದು, ಅರಕ್ತ ಆಗಿರ್ಬಹುದು, ಮೃದುಲ ಆಗಿರ್ಬಹುದು. ಇತ್ತಿತ್ತಲಾಗಿ ಸೋಲಾಪುರದಲ್ಲಿ ಇರತಕ್ಕಂತ ಒಂದು ದಾಳಿಂಬೆ ಸಂಶೋಧನಾ ಕೇಂದ್ರದಿಂದ ಸೋಲಾಪುರ್ ಲಾಲ್ ಅಂತ ಹೇಳಿ ಒಂದು ತಳಿಯನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಈ ತಳಿ ಈ ನಮ್ಮ ಒಂದು ಒಣ ಪ್ರದೇಶಕ್ಕೆ ಸೂಕ್ತವಾದ ತಳಿಯಾಗಿದೆ. ಮತ್ತು ಈ ತಳಿ ಈ ನಮ್ಮ ಭಗವಾ ತಳಿಗಿಂತ ಬೇಗನೆ ಒಂದು ಇಳುವರಿ ಕೊಡತಕ್ಕಂತ ತಳಿ. ರೈತ ಬಾಂಧವರು ಸೋಲಾಪುರ್ ಲಾಲನ್ನು ಸಹ ಒಂದು ತಳಿಯಾಗಿ ತಾವು ಉಪಯೋಗಿಸಬಹುದು ಅಂತ ಹೇಳಬಹುದು ಸರ್. ಇದು ದಾಳಿಂಬೆ ತಳಿಗಳ ಬಗ್ಗೆ ಆಯ್ತು. ಇನ್ನು ದಾಳಿಂಬೆ ಬೆಳೆಯನ್ನ ಬೆಳೆಯಲು ಯಾವ ಅಂತರದಲ್ಲಿ ಸಸಿಗಳನ್ನು ನಾಟಿ ಮಾಡಬೇಕಂತಿರ್ತಾವೆ? ಈ ಸಸಿಯ ಅಂತರ ನಿರ್ಧರಿಸುವ ಮೊದಲು ಮಣ್ಣಿನ ಗುಣಧರ್ಮ, ನಾಟಿ ಮಾಡುವ ಸಸಿಗಳ ತಳಿಗಳ ಮೇಲೆ ಅವಲಂಬಿತವಾಗಿರ್ತದೆ. ಸಾಧಾರಣ ಭೂಮಿ ಇದ್ರ ಸ್ವಲ್ಪ ಕಡಿಮೆ ಅಂತರ ಕೊಡಬೇಕಾಗ್ತದ, ಹಾಗೂ ಫಲವತ್ತಾದ ಭೂಮಿ ಇತ್ತಂದ್ರ ಸ್ವಲ್ಪ ಹೆಚ್ಚಿನ ಅಂತರ ಕೊಡಬೇಕಾಗುತ್ತದೆ. ಗಿಡಗಳ ಸಾಂದ್ರತೆ ಹೆಚ್ಚಾದಂತೆ ಒಳ್ಳೆಯ ಗುಣಮಟ್ಟದ ಫಸಲನ್ನು ಪಡೆಯಲು ಆಗುವುದಿಲ್ಲ. ಆದ್ದರಿಂದ ಸರಿಯಾದ ಅಂತರ ಬಿಡುವುದು ಅತಿ ಮುಖ್ಯ ಅಂತ ಹೇಳಬಹುದು ಸರ್. ಸಾಧಾರಣ ಭೂಮಿ ಇತ್ತಂದ್ರ ಕನಿಷ್ಠ ಒಂದು 12 ಅಡಿ ಅಂತರದಲ್ಲಿ ನೀವು ಗಿಡದಿಂದ ಗಿಡಕ್ಕೆ ಮತ್ತು ಸಾಲಿನಿಂದ ಸಾಲಿಗೆ ಬಿಡಬೇಕಾಗ್ತದ. ಅಥವಾ ಒಂದು ಮಧ್ಯಮ ಭೂಮಿ ಇತ್ತಂದ್ರ 15x15 ಅಡಿ ಮತ್ತು ಗಿಡದಿಂದ ಗಿಡಕ್ಕೆ ಮತ್ತು ಸಾಲಿನ ಸಾಲಿಗೆ ಬಿಡಬೇಕಾಗ್ತದೆ. ಅಥವಾ ತಮ್ಮ ಭೂಮಿ ಏನಾದರೂ ಫಲವತ್ತತೆಯಿಂದ ಕೂಡಿತ್ತಂದ್ರೆ ಸೊ 18x18 ಅಡಿ ಗಿಡದಿಂದ ಗಿಡಕ್ಕೆ ಮತ್ತು ಸಾಲಿನ ಸಾಲಿಗೆ ಬಿಡುವುದರಿಂದ ತಾವು ಒಳ್ಳೆ ಇಳುವರಿಯನ್ನು ಪಡೆಯಬಹುದು. ಸರಿಗ, ದಾಳಿಂಬೆ ವಂಶಾಭಿವೃದ್ಧಿಯಲ್ಲಿ ಕಡ್ಡಿಗಳಿಂದ ಬೆಳೆದ ಗಿಡಗಳಿಗಿಂತ ಗುಟಿ ಕಟ್ಟಿದ ಸಸ್ಯಗಳಿಂದ ಉತ್ತಮ ಫಸಲನ್ನು ಪಡೆಯಲಿಕ್ಕೆ ಸಾಧ್ಯ ಅನ್ನೋದನ್ನ ತಿಳಿಸಿಕೊಡಿದ್ದಾರೆ. ಈ ಸಮಸ್ಯೆ ರೈತರಲ್ಲಿ ಒಂದು ತಪ್ಪು ಕಲ್ಪನೆ ಆಗಿದೆ ಅಂತ ಹೇಳಬಹುದು. ಯಾಕಂದ್ರೆ ಎರಡೂ ಪದ್ಧತಿಗಳಲ್ಲಿ ಬೆಳೆಸಿದ ಸಸಿಗಳಿಂದ ನಾವು ಉತ್ತಮ ಇಳುವರಿಯನ್ನು ಪಡೆಯಬಹುದು. ರೈತರು ಇಲ್ಲಿ ಕೆಲವೊಂದು ಅಂಶಗಳನ್ನು ಗಮನದಲ್ಲಿ ಇಡಬೇಕಾಗುತ್ತೆ. ಒಂದು ವೇಳೆ ಹೊಸ ಕಡ್ಡಿಯಿಂದ ಮಾಡಿದ ಸಸಿ ಹಾಗೂ ಅತಿ ಹಳೆಯ ಕಡ್ಡಿಯ ಮೇಲೆ ಗೂಟಿ ಕಟ್ಟಿದ ಸಸಿಗಳನ್ನು ಉಪಯೋಗಿಸುವುದರಲ್ಲಿ ರೈತರು ಸರಿಯಾದ ಪ್ರಮಾಣದಲ್ಲಿ ಇಳುವರಿ ಪಡೆಯಲು ಸಾಧ್ಯವಾಗುವುದಿಲ್ಲ ಮತ್ತು ಅವುಗಳು ತಡವಾಗಿ ಫಸಲನ್ನು ಕೊಡ್ತಾವ, ಬರೀ ಹಸಿ ಚಿಗುರು ಕೊಡ್ತಾವ. ಆದ್ದರಿಂದ ಈ ವ್ಯತ್ಯಾಸವನ್ನು ನೀವು 5 ವರ್ಷದ ಗಿಡದಿಂದ ಏನಾದರೂ ತಾವು ಪಡೆದಿದ್ದೇ ಆದರೆ ಈ ಸಮಸ್ಯೆಗಳು ಕಂಡು ಬರುವುದಿಲ್ಲ. ಆದ್ದರಿಂದ ಆದಷ್ಟು 5 ವರ್ಷದ ಗಿಡದಿಂದ ಸಸಿಗಳನ್ನು ಪಡೆಯುವುದರಿಂದ ಈ ಒಂದು ತೊಂದರೆಯನ್ನ ನಿವಾರಣೆ ಮಾಡಬಹುದು. ಇದರ ಜೊತೆಗೆ ರೈತ ಬಾಂಧವರು ಗಮನ ಹರಿಸಬೇಕಾದ ವಿಷಯ ಅಂದ್ರೆ ದಾಳಿಂಬೆಯಲ್ಲಿ ಅಂಗಾಂಶ ಸಸಿಗಳು ಸಹ ದೊರಕುತ್ತವ. ಆದ್ದರಿಂದ ಇಂತಹ ಸಸಿಗಳು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರ್ತಾವ ಮತ್ತು ಹೆಚ್ಚಿನ ಇಳುವರಿ ಕೊಡ್ತಕ್ಕಂತ ಒಂದು ಗುಣಧರ್ಮವನ್ನು ಹೊಂದಿರ್ತಾವ. ಆದ್ದರಿಂದ ರೈತ ಬಾಂಧವರು ಹೆಚ್ಚಾಗಿ ಅಂಗಾಂಶ ಕೃಷಿಯಿಂದ ನಾವು ಏನು ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್ ಅಂತ ಏನೈತಿವಲ್ಲ ಅಂತ ಸಸಿಗಳನ್ನ ಬಳಸುವುದರಿಂದ ಒಂದು ಹೆಚ್ಚಿನ ಇಳುವರಿಯನ್ನು ಸಹ ಪಡಿಬಹುದು ಅಂತ ಹೇಳ್ಬಹುದು ಸರ್. ಇನ್ನು ದಾಳಿಂಬೆಗಳೇ ನಾಟಿ ಮಾಡಿದ ನಂತರ ಎಷ್ಟು ತಿಂಗಳ ನಂತರ ಈ ಫಸಲು ಪ್ರಾರಂಭ ಆಗುತ್ತೆ ಸರ್? ದಾಳಿಂಬೆ ಫಸಲು ಬರುವ ಸಮಯ ದಾಳಿಂಬೆ ವಂಶಾಭರಿ ಇದನ್ನ ಯಾವ ಪದ್ಧತಿಯಿಂದ ಮುಖಾಂತರ ಮಾಡಿರ್ತೇವೆ ಎಂಬುದರ ಮೇಲೆ ಅವಲಂಬಿತವಾಗಿರ್ತದೆ. ಸಾಮಾನ್ಯವಾಗಿ ಅಂಗಾಂಶ ಸಸಿಗಳಿಂದ ಅಥವಾ ಗೂಟಿಯಿಂದ ಏನಾದರೂ ನಾವು ಸಸಿಗಳು ಪಡೆದರೆ ದಾಳಿಂಬೆ ಮೊದಲೇ ವರ್ಷದಲ್ಲಿ ಕಡಿಮೆ ಹೂ ಬರ್ತದೆ, ನಂತರದಲ್ಲಿ ಹೆಚ್ಚಿನ ಸಂಖ್ಯೆಗಳನ್ನ ಹೂ ಕೊಡ್ತಾ ಹೋಗುತ್ತದೆ. ಮೊದಲ ವರ್ಷದಲ್ಲಿ ಬೆಳವಣಿಗೆ ಹೆಚ್ಚಾಗಿರ್ತದೆ, ಹೂವಿನ ಪರಾಗಸ್ಪರ್ಶ ಪ್ರಮಾಣ ಕಡಿಮೆ ಇರ್ತದೆ. ಸೊ ಅದಕ್ಕಾಗಿ ಬೆಳವಣಿಗೆ ಹಾಗೂ ಹೂ ಬರುವ ಸಮಯದಲ್ಲಿ ಅಂತರ ಇರಬೇಕು. ಸೊ ಇದರ ಸಲುವಾಗಿ ಕನಿಷ್ಠ 18-24 ತಿಂಗಳ ಸಮಯ ನಾಟಿ ಮಾಡಿದ ನಂತರ ನಾವು ಕಾಯಬೇಕಾಗ್ತದೆ. ಈ ಸಮಯದಲ್ಲಿ ಕಡಿಮೆ ಪ್ರಮಾಣದ ಹೂಗಳನ್ನು ಕಾಯ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ನಾವು ಗಿಡಗಳ ಬೆಳವಣಿಗೆ ಕೂಡ ನಾವು ಸ್ವಲ್ಪ ಗಮನ ಹರಿಸಬೇಕಾಗ್ತದೆ. ನಾವೇನಾದರೂ ಮೊದಲೇ ವರ್ಷದಲ್ಲಿ ಹೆಚ್ಚಿನ ಹೂಗಳನ್ನು ಬಿಟ್ಟು ನಾವು ಇಳುವರಿ ಏನಾದರೂ ಪಡ್ಕೋತಿದ್ದೇವಂದ್ರೆ ಇದರಿಂದ ಗಿಡದ ಒಂದು ಬೆಳವಣಿಗೆ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳಬಹುದು. ಮೊದಲಿಗೆ ಕನಿಷ್ಠ ಸಂಖ್ಯೆಯ ಹಣ್ಣುಗಳನ್ನು ಗಿಡದ ಮೇಲೆ ಬಿಡಬೇಕು, ನಂತರ ಹೆಚ್ಚು ಹೆಚ್ಚಿನ ಹಣ್ಣುಗಳನ್ನು ಬಿಡ್ತಾ ಹೋದ್ರೆ ಈ ಗಿಡಕ್ಕೆ ಯಾವುದೇ ಸಮಸ್ಯೆ ಆಗುವುದಿಲ್ಲ ಅಂತ ಹೇಳಬಹುದು. ಒಂದ್ ವೇಳೆ ತಾವು ಮೊದಲೇ ವರ್ಷದೊಳಗೆ ಹೆಚ್ಚಿನ ಸಂಖ್ಯೆಯ ಹಣ್ಣುಗಳನ್ನು ಏನಾದರೂ ಪಡೆದ್ರೆ ಇದು ಗಿಡಗಳ ಮೇಲೆ ಒಂದು ಕೆಟ್ಟ ಪರಿಣಾಮವನ್ನು ಬೀಳುತ್ತದೆ ಮತ್ತು ಅದರ ಬೆಳವಣಿಗೆ ಹಂತವನ್ನು ಸಹ ಕುಂಠಿತಗೊಳಿಸುತ್ತದೆ. ಸೊ ಆದ್ದರಿಂದ ರೈತ ಬಾಂಧವರು ಮೊದಲನೇ ವರ್ಷದಲ್ಲಿ ಕಡಿಮೆ ಇಳುವರಿಯನ್ನು ಪಡೆಯುವುದು ಅತಿ ಸೂಕ್ತ, ಅಥವಾ ತಾವು 2ನೇ ವರ್ಷದಿಂದ ಇಳುವರಿಯನ್ನು ಪಡೀತಾ ಹೋದರೆ ಇನ್ನೂ ಅತಿ ಉತ್ತಮ ಅಂತ ಹೇಳ್ಬೋದು ಸರ್. ಇನ್ನು ಚಟ್ನಿ ವಿಷಯಕ್ಕೆ ಬರೋದ್ರೆ ಸರ್, ರೈತರಲ್ಲಿ ಒಂದೇ ಗೊಂದಲ, ದಾಳಿಂಬೆ ಗಿಡದಲ್ಲಿ ಎಷ್ಟು ಟೊಂಗೆಗಳನ್ನ ಬಿಡಬೇಕು, ಇದೆಷ್ಟು ಮಟ್ಟಿಗೆ ಸೂಕ್ತ ಟೊಂಗೆ ನಾವು ಚಟ್ನಿ ಮಾಡೋದ್ರಿಂದ? ದಾಳಿಂಬೆ ಗಿಡ ಬೆಳೆಸುವಾಗ ಒಂದು ಟೊಂಗೆ ಬೆಳೆಸುವುದು ರೂಢಿ ಆಗ್ಯದ. ಸಾಮಾನ್ಯವಾಗಿ ಎಲ್ಲ ರೈತರು ಒಂದೇ ಟೊಂಗಿಯಿಂದ ಬಿಡ್ತಾ ಇದ್ದಾರೆ. ಸೊ ಒಂದು ವೇಳೆ ರೈತರು ಒಂದೇ ಟೊಂಗಿ ಮೇಲೆ ಗಿಡವನ್ನು ಬೆಳೆಸಿದ್ದೇ ಆದರೆ ಹಣ್ಣುಗಳ ಸಂಖ್ಯೆ ಕಡಿಮೆ ಆಗ್ತದ, ಅಥವಾ ದಾಳಿಂಬೆ ಗಿಡಕ್ಕೆ ಗಾಳಿ ಏನಾದರೂ ವೇಗದಿಂದ ಬಂತಂದ್ರೆ ಗಿಡಗಳ ಒಂದು ಟೊಂಗೆಗಳು ಮುರಿಯುವ ಸಂಭವ ಇರ್ತದೆ, ಅಥವಾ ಗಿಡಕ್ಕೆ ಕೀಟಬಾಧೆ ಆದರೆ ಇದರಿಂದ ಪೂರ್ಣ ಪ್ರಮಾಣದ ಗಿಡ ಹಾಳಾಗುತ್ತದೆ. ಆದ್ದರಿಂದ ರೈತ ಬಾಂಧವರು 2-3 ರೆಂಬೆಗಳನ್ನು ಒಂದೇ ಅಂತರದಲ್ಲಿ ಉತ್ತಮವಾದಂತಹ ರೆಂಬೆಗಳನ್ನು ಪಡೆಯಬಹುದು. ಇನ್ನು ಚಾಟಣೆ ಬಗ್ಗೆ ಹೇಳಬೇಕಂದ್ರೆ ದಾಳಿಂಬೆಯಲ್ಲಿ ಲಘು ಚಾಟಣೆ ಮಾಡಬೇಕಾಗ್ತದೆ. ಸಾಮಾನ್ಯವಾಗಿ ರೈತ ಬಾಂಧವರು ಚಾಟಣೆಯನ್ನ ತಾವು ಏನು ಇಳುವರಿ ಪಡೆದ ನಂತರ ಮಾಡ್ತಾರೆ. ಅದರ ಜೊತೆಗೆ ಮೊದಲನೇ ಕೆಲವೊಂದು ವರ್ಷಗಳಲ್ಲಿ ಗಿಡಗಳಿಗೆ ನಿಯಮಿತವಾಗಿ ಚಾಟಣಿ ಮಾಡಬೇಕಾಗ್ತದೆ. ಇದರಿಂದ ಗಿಡಗಳು ಒಂದೇ ಸಮನಾಗಿ ಬೆಳೀತಾವ. ಮತ್ತು ಇಲ್ಲಿ ರೈತ ಬಾಂಧವರು ಮುಖ್ಯ ಚಾಟಣೆಯನ್ನು ವಿಶ್ರಾಂತಿ ಸಮಯದಲ್ಲಿ ಮಾಡಬೇಕಾಗ್ತದೆ. ಮತ್ತು ಅದರ ಜೊತೆಗೆ ಹೂ ಬರದ ರೆಂಬೆಗಳಾಗಿರಬಹುದು, ರೋಗ ಮತ್ತು ಕೀಟಬಾಧೆ ಒಳಗಾಗಿರ್ತಕ್ಕಂಥ ಟೊಂಗೆಗಳನ್ನು ಅವರು ಚಾಟಣಿ ಮಾಡುವ ಸಮಯದಲ್ಲಿ ತೆಗಿಬೇಕಾಗ್ತದೆ. ಆಮೇಲೆ ಚಿಗುರು ಬಂದು ಹೂ ಬಿಡುವ ಮುಂಚಿತವಾಗಿ ತಾವು ಲಘು ಚಾಟಣಿ ಮಾಡಬೇಕಾಗ್ತದೆ. ಹೀಗೆ ಮಾಡುವುದರಿಂದ ದಾಳಿಂಬೆ ಗಿಡವು ಹೆಚ್ಚು ಒಂದು ಹೂವನ್ನು ಕೊಟ್ಟು ಇಳುವರಿ ಪ್ರಮಾಣವನ್ನು ಚೆನ್ನಾಗಿ ನೀಡುತ್ತೆ ಹೇಳಬಹುದು. ಒಟ್ಟಿನಲ್ಲಿ ದೊಡ್ಡ ಗಾತ್ರದ ಮತ್ತು ಉತ್ತಮವಾದ ಗುಣಮಟ್ಟದ ಹಣ್ಣು ಪಡಿಬೇಕಂದ್ರೆ ದಾಳಿಂಬೆಯಲ್ಲಿ ತಾವು ನಿಯಮಿತವಾಗಿ ಚಾಟಣಿ ಮಾಡಬೇಕಂತ ಹೇಳಬಹುದು ಸರ್. ಈಗ ಯಾವುದೇ ಒಂದು ಬೆಳೆಯನ್ನು ಬೆಳಿತೀವಿ ಅಂದ್ರೆ ನೀರು ಬಹಳ ಮುಖ್ಯ. ಈ ದಾಳಿಂಬೆ ಬೆಳೆಯಲ್ಲಿ ವೈಜ್ಞಾನಿಕವಾಗಿ ಯಾವ ರೀತಿಯಿಂದ ನಾವು ನೀರನ್ನು ನಿರ್ವಹಣೆ ಮಾಡಬೇಕಂತ ಸತ್ತ? ದಾಳಿಂಬೆಯಲ್ಲಿ ನೀರು ನಿರ್ವಹಣೆ ಒಂದು ಅತಿ ಮುಖ್ಯವಾದಂತ ಘಟ್ಟ ಅಂತ ಹೇಳಬಹುದು. ಸಾಮಾನ್ಯವಾಗಿ ವಿಶ್ರಾಂತಿ ನಂತರ ನಾವು ಗೊಬ್ಬರವನ್ನು ಮಣ್ಣಿನಲ್ಲಿ ಒದಗಿಸಿ ನೀರು ಹಾಯಿಸಬೇಕಾಗ್ತದೆ. ಒಂದು ವೇಳೆ ನೀರಿನ ನಿರ್ವಹಣೆಯಲ್ಲಿ ಬಹಳಷ್ಟು ವ್ಯತ್ಯಾಸ ಆದ್ರೆ ಹಣ್ಣು ಸೀಳುವಿಕೆ ಮತ್ತು ಸೊರಗು ರೋಗಕ್ಕೆ ತುತ್ತಾಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಆದ್ದರಿಂದ ಮಣ್ಣಿನ ಗುಣಕ್ಕೆ ಅನುಸಾರವಾಗಿ ನೀರನ್ನು ನಾವು ಒದಗಿಸಬೇಕಾಗ್ತದೆ.

ಒಂದು ವೇಳೆ ಉಷ್ಣತೆ ಹೆಚ್ಚಾಯ್ತಂದ್ರ ಹಣ್ಣುಗಳ ಬಣ್ಣ ಅದು ತಿಳಿ ಬಣ್ಣಕ್ಕೆ ತಿರುಗುತ್ತದ. ತೋಟದಲ್ಲಿ ತಾವೇನಾದ್ರೂ ಗಿಡಗಳ ಮೇಲೆ ಪೂರ್ವ ಮತ್ತು ಪಶ್ಚಿಮ ಭಾಗದಲ್ಲಿ ಬರುವ ಕಾಯಿಗಳನ್ನು ತಾವೇನಾದ್ರೂ ನೋಡಿದ್ರೆ ಅಂದ್ರ ಅವಕ್ಕೆ ಹೆಚ್ಚಿನ ಸೂರ್ಯನ ಪ್ರಕಾಶ ಬೀಳ್ತಿರ್ತದ. ಸೊ ಹೀಗೆ ಚೆನ್ನಾಗಿ ಸೂರ್ಯಪ್ರಕಾಶ ಬಿತ್ತಂದ್ರೆ ಚೆನ್ನಾಗಿ ಕೆಂಪು ಬಣ್ಣಕ್ಕೆ ತಿರುಗ್ತಾವ. ಆದರೆ ಕೊನೆಯ ಹಣ್ಣುಗಳು ಅದರಲ್ಲಿ ಬಣ್ಣ ಅದು ಸರಿಯಾಗಿ ಬಂದಿರುವುದಿಲ್ಲ. ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಈ ಸೂರ್ಯನ ಪ್ರಕಾಶ ಅಂತ ಹೇಳ್ಬಹುದು. ಸೊ ಆದ್ದರಿಂದ ಸರಿಯಾದ ರೀತಿಯಲ್ಲಿ ನೀವು ದಾಳಿಂಬೆ ಹಣ್ಣನ್ನ ನೀವು ಪ್ಲಾಂಟಿಂಗ್ ಮಾಡಬೇಕಾಗ್ತದ. ಅದರ ಜೊತೆಗೆ ರಾಸಾಯನಿಕ ಗೊಬ್ಬರ ಆಗಿರ್ಬೋದು, ನೀರು ಮತ್ತು ಕೀಟಗಳ ನಿರ್ವಹಣೆ ಮಾಡುವುದರಿಂದಲೂ ಸಹ ನೀವು ಸರಿಯಾದ ರೀತಿಯಲ್ಲಿ ಬಣ್ಣವನ್ನ ಬರೆಸಬಹುದು. ಇದಕ್ಕೆ ಕೆಲವೊಂದು ಪರಿವಾರಗಳಿವೆ. ಮುಖ್ಯವಾಗಿ ಹೇಳಬೇಕಂದ್ರೆ ಹಣ್ಣು ಮಾಗುವ ಸಮಯದಲ್ಲಿ ನೀವು ಪೊಟ್ಯಾಶ್ ಅವಶ್ಯಕತೆ ಬಹಳಷ್ಟಿರ್ತದ. ಸೊ ಇದನ್ನು ಚೆನ್ನಾಗಿ ಬಣ್ಣ ಬರಲು ಸಹಾಯ ಆಗ್ತದ. ಆದ್ದರಿಂದ ರೈತ ಬಾಂಧವರು ಪೊಟ್ಯಾಸಿಯಂ ನೈಟ್ರೇಟ್ ಅಂತ ಸಿಗುತ್ತೆ ಮಾರುಕಟ್ಟೆಯಲ್ಲಿ. ಈ ಪೊಟ್ಯಾಸಿಯಂ ನೈಟ್ರೇಟ್ 5 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ 2 ಸಲ ಸಿಂಪಡಿಸುವುದರಿಂದ ನೀವು ಒಳ್ಳೆಯ ಗುಣಮಟ್ಟದ ಹಣ್ಣನ್ನ ಪಡೆಯಲು ಸಹಕಾರಿಯಾಗುತ್ತೆ. ಅಥವಾ ನೀವು 0050 ಅಂತ ಏನ್ ಕರಿತಿರಲ್ಲ, ಈ 0050 5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡ್ರಿ. ಅಥವಾ 13046 5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ಸಹ ಈ ಒಂದು ಉತ್ತಮವಾದಂತಹ ಹಣ್ಣಿನ ಕಲರ್ ಅನ್ನು ಡೆವಲಪ್ ಮಾಡಬಹುದು ಅಂತ ಹೇಳ್ಬೋದು. ಅದರ ಜೊತೆಗೆ ಈ ಮುಖ್ಯವಾಗಿ ಈ ಔಷಧಗಳನ್ನ ಹಣ್ಣು ಮಾಗುವ ಹಂತದಲ್ಲಿ ನೀವು ಸಿಂಪಡಣೆ ಮಾಡಬೇಕಾಗ್ತದ. ಸೊ ಹೀಗೆ ಮಾಡೋದ್ರಿಂದ ನೀವು ಹೆಚ್ಚಿನ ಒಂದು ರಫ್ತು ಗುಣಮಟ್ಟದ ಹಣ್ಣುಗಳನ್ನ ಪಡೆಯಲು ಸಹಕಾರಿ ಆಗುತ್ತೆ ಅಂತ ಹೇಳ್ಬೋದು. ಈಗ ಸಾಮಾನ್ಯವಾಗಿ ನಾವು ದಾಳಿಂಬೆ ಹಣ್ಣುಗಳು ಮಾಗುವ ಸಮಯದಲ್ಲಿ ಸೀಳ್ತಾವ ಸರ್, ಅದನ್ನ ನೋಡ್ತೀವಿ. ಈ ಸಮಸ್ಯೆಗೆ ಪರಿಹಾರ ಏನು ಮತ್ತು ಸಾಕಷ್ಟು ಇದರಿಂದ ರೈತರು ನಷ್ಟವನ್ನು ಅನುಭವಿಸ್ತಾರ, ಇದ್ರ ಬಗ್ಗೆ ಹೇಳಿದ್ರೆ ಏನ್ ಹೇಳ್ತೀರಿ? ದಾಳಿಂಬೆ ಹಣ್ಣು ಸೀಳುವುದಕ್ಕೆ ಅನೇಕ ಕಾರಣಗಳಿವೆ. ಸೊ ಈ ರೀತಿಯ ಹಣ್ಣು ಸೀಳುವಿಕೆಯಿಂದ ರೈತ ಬಂದವರು ಶೇಕಡಾ 50%ರಷ್ಟು ಹಾನಿ ಆಗ್ತಾ ಇದೆ. ಸೊ ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಬೆಳೆಗೆ ಅತಿ ಕಡಿಮೆ ನೀರು ಒದಗಿಸುವುದು. ಯಾವಾಗ ಹಣ್ಣುಗಳು ಮಾಗಲು ಶುರುವಾಗುತ್ತೆಯೋ ಅಂತ ಸಮಯದಲ್ಲಿ ರೈತ ಬಂದವರು ಹೆಚ್ಚಾಗಿ ನೀರು ಬಿಡಬಾರದು. ಅಥವಾ ಭೂಮಿ ಪೂರ್ಣ ಪ್ರಮಾಣದಲ್ಲಿ ಒಣಗಿದ್ದಾಗಲೂ ಸಹ ತಾವು ನೀರನ್ನ ಒದಗಿಸಬಾರದು. ಆ ಸಮಯದಲ್ಲಿ ಏನಾದರೂ ನೀರನ್ನ ಒದಗಿಸಿದ್ರೆ ಹಣ್ಣುಗಳು ಸೀಳುವಿಕೆ ಜಾಸ್ತಿ ಆಗ್ತದೆ. ಆಮೇಲೆ ಹಣ್ಣುಗಳ ಮೇಲೆ ಬರುವ ರೋಗ ಮತ್ತು ಕೀಟಗಳಿಂದಲೂ ಸಹ ಈ ಒಂದು ಹಣ್ಣುಗಳ ಸೀಳುವಿಕೆಯನ್ನ ಕಾಣಬಹುದು. ಅಥವಾ ಅಸಮತೋಲನ ರಸಗೊಬ್ಬರ ಬಳಕೆಯಿಂದಲೂ ಸಹ ಕಾಯಿಗಳು ಸೀಳ್ತಾವ. ಸೊ ಅದಕ್ಕೆ ಅತಿ ಹೆಚ್ಚು ಸಾರಜನಕ ಉಪಯೋಗಿಸುವುದರಿಂದ ಸಹ ಈ ಒಂದು ಹಣ್ಣಿನ ಸೀಳುವಿಕೆಗೆ ಕಾರಣ ಅಂತ ಹೇಳಬಹುದು. ಸೊ ರೈತ ಬಾಂಧವರು ಇದನ್ನ ಹೇಗೆ ತಡೆಗಟ್ಟಬೇಕಂದ್ರೆ ಗಿಡಗಳಿಗೆ ಸರಿಯಾದ ಪ್ರಮಾಣದಲ್ಲಿ ನೀರು ಮತ್ತು ಪೋಷಕಾಂಶಗಳನ್ನ ಪೂರೈಕೆ ಮಾಡಬೇಕಾಗ್ತದೆ. ಮುಖ್ಯವಾಗಿ 1 ಕೆಜಿ ಕ್ಯಾಲ್ಸಿಯಂ ಕ್ಲೋರೈಡ್ ಅನ್ನ 100 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಅಥವಾ ಕ್ಯಾಲ್ಸಿಯಂ ಅಮೋನಿಯಂ ನೈಟ್ರೇಟ್ ಅಂತ ಸಿಗುತ್ತೆ, 2 ಕೆಜಿಯನ್ನು ಸುಮಾರು 100 ಲೀಟರ್ ನೀರಿನಲ್ಲಿ ಕರಗಿಸಿ ಸಿಂಪಡಿಸುವುದರಿಂದ ಈ ಒಂದು ಹಣ್ಣು ಸೀಳುವಿಕೆ ಪ್ರಮಾಣವನ್ನ ತಡೆಗಟ್ಟಬಹುದು ಅಂತ ಹೇಳಬಹುದು. ಸರ್, ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮ್ಮ ರೈತರು ನಿಮ್ಮನ್ನು ಸಂಪರ್ಕ ಮಾಡಬೇಕಂದ್ರೆ ಸಂಪರ್ಕ ಸಂಖ್ಯೆ ಹೇಳ್ತೀರಿ? ರೈತ ಬಾಂಧವರು ಹೆಚ್ಚಿನ ಮಾಹಿತಿ ಬೇಕಂದ್ರೆ ತಾವು ತೋಟಗಾರಿಕಾ ಮಹಾವಿದ್ಯಾಲಯಕ್ಕೆ ಹಣ್ಣು ವಿಜ್ಞಾನ ವಿಭಾಗಕ್ಕೆ ತಾವೇನಾದರೂ ಭೇಟಿ ಕೊಟ್ರೆ ಅಂದ್ರೆ ಹಣ್ಣಿನ ಬೆಳೆಗಳ ಬಗ್ಗೆ ನಾವು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀವಿ. ಅದರ ಜೊತೆಗೆ ನನ್ನ ಮೊಬೈಲ್ ನಂಬರ್ ಅನ್ನು ತಾವು ತಗೊಳ್ಬಹುದು, 9741274189. ಇದು ನನ್ನ ಒಂದು ಮೊಬೈಲ್ ಸಂಖ್ಯೆ. ರೈತ ಬಾಂಧವರು ಯಾವುದೇ ಸಮಯದಲ್ಲಿ ತಾವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅಂದ್ರೆ ಹಣ್ಣಿನಲ್ಲಿ ಬರತಕ್ಕಂತ ಯಾವುದೇ ಸಮಸ್ಯೆಗಳ ಬಗ್ಗೆ ತಮಗೆ ಪರಿಹಾರವನ್ನು ನಾವು ಕೊಡಕ ಪ್ರಯತ್ನ ಮಾಡ್ತೀವಿ. ಒಳ್ಳೆಯದು ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ದಾಳಿಂಬೆ ಕೃಷಿಯಲ್ಲಿ ಬರುವ ಸಮಸ್ಯೆಗಳು ಮತ್ತು ಪರಿಹಾರಗಳು ಈ ಕುರಿತು ನಮಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು. ತಮಗೆ ತುಂಬಿರುವ ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು ಸರ್. ಈ ತನಕ ದಾಳಿಂಬೆ ಕೃಷಿಯಲ್ಲಿ ಬರುವ ಸಮಸ್ಯೆಗಳು ಹಾಗೂ ಪರಿಹಾರ ಕ್ರಮ ಈ ಕುರಿತು ಬಾಗಲಕೋಟೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಹಣ್ಣು ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಬಸವರಾಜ ಪಡಶೆಟ್ಟಿ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಮಹಾಂತೇಶ್ ಕೋತೀನ್. ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನನ್ನೋದು ಮುಗಿತು. ಹಾ ಕಣೆ, ರಿಸಲ್ಟ್ ಕೂಡ ಚೆನ್ನಾಗ್ ಬಂತು. ಹಾ ಕಣೆ, ಈಗ ಮುಂದಿನ ಪ್ಲಾನ್ ಗೊತ್ತಿಲ್ಲ. ಈಗೊಂದು ಒಳ್ಳೆ ಕಂಪ್ನಿಲಿ ಕೆಲ್ಸ ಸಿಕ್ಕ್ರೆ ಸಾಕು. ಅದಕ್ಕೆಲ್ಲ ಎಕ್ಸ್ಪೀರಿಯನ್ಸ್ ಬೇಕಲ್ಲ ತಾನೇ? ಮತ್ತೆ ಎಕ್ಸ್ಪೀರಿಯನ್ಸ್ ಗಾಗಿ ಜಾಬ್, ನಮ್ಮಿಂದ ಏನು ಮಾಡಕ್ಕಾಗಲ್ಲ. ಅಯ್ಯೋ ಗಾಯ್ಸ್, ಆಗಬಹುದು ಮತ್ತೆ ಆಗತ್ತೆ. ಅದ್ ಹೇಗೆ?

ಬಂದಾರ ಗುರು ನನ್ನ ಮಡಿವಾಳ ಪಡೆದ ಬೋಧ